ರೈತನಿಗೆ ಹಿಂಗಾರು ಬೆಳೆ ಬೆಳಿಬೇಕು ಅಂತಂದ್ರೆ ಇವತ್ತು ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕಾಗ್ಯದ. ಹವಾಮಾನ ಪರಿಸ್ಥಿತಿ ಕೂಡ ನಮ್ಗೆ ಅವಲೋಕನ ಮಾಡಬೇಕಾಗ್ತದೆ. ಅಂದರೆ ಆರಂಭಿಕವಾಗಿ ಏನೇನು ಸವಾಲುಗಳನ್ನು ರೈತ ಬಾಂಧವರು ಎದುರಿಸಬೇಕಾಗ್ತದೆ? ಈಗ ಮುಖ್ಯವಾಗಿ ಒಣ ಬೇಸಾಯ ಕೃಷಿ ಅಂತಂದ್ರೆ ಒಂದು ರೀತಿ ಈ ಹವಾಮಾನ ಜೊತೆ ಜೂಜಾಟ ಅಂತಂತೀವಿ. ಕೃಷಿ ಅಂತಂದರೆ ಒಣ ಬೇಸಾಯದಲ್ಲಿ ಇದು ವಾತಾವರಣ ಜೊತೆ ಜೂಜಾಟ ಆಡ್ದಂಗಷ್ಟೆ. ಯಾಕಂದರೆ ನಮ್ಮ ರೈತರು ಮುಂದೆ ಹಂಗಾಮ್ ಚಲೋ ಇರ್ಬೋದು ಅಂತ ಹೇಳಿಕ್ರಿಂದ ಭಾಳಷ್ಟು ಒಳ್ಳೆ ಬೀಜ ತರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಭೂಮಿ ತಯಾರು ಮಾಡ್ತಾರೆ, ಎಲ್ಲ ಬೀಜ ಬಿತ್ತಿ ಅದಕ್ಕೆ ಗೊಬ್ಬರ ಹಾಕಿ ಎಲ್ಲ ರೀತಿಯಿಂದ ಪ್ರಯತ್ನ ಪಡ್ತಾರೆ. ಆದರೆ ನಮಗೆ ಈ ಒಂದು ವಾತಾವರಣ ಸಹಕಾರ ಕೊಡಲಿಲ್ಲ ಅಂತಂದರೆ ಬಹುಶಃ ಇಳುವರಿಯಲ್ಲಿ ಭಾಳಷ್ಟು ವ್ಯತ್ಯಾಸ ಆಗ್ತದೆ. ರೈತ ಗೊತ್ತಿರಲ್ಲ, ಏನೋ ಒಳ್ಳೆ ವಾತಾವರಣ ಬರ್ಬೋದು ಅನ್ನೋ ಉದ್ದೇಶದಿಂದ ರೈತ ಅದರೊಳಗೆ ಖರ್ಚು ಮಾಡ್ಕೊಂತ ಹೋಗ್ತಾನೆ. ಸೊ ಇವತ್ತಿನ ಪರಿಸ್ಥಿತಿ ಒಳಗೆ ನಾವು ಹಿಂಗಾರು ಮತ್ತು ಬೇಸಿಗೆ ಯಾವ ರೀತಿಯಿಂದ ಇರ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ. ಯಾವಾಗಲೂ ಹಿಂಗಾರು ಒಳ್ಳೆ ರೀತಿಯಿಂದ ನಮಗೆ ಬೆಳೆ ಬರಬೇಕಾಗಿತ್ತಪ್ಪ ಅಂತಂದ್ರೆ ಅದು ಮುಂಗಾರು ಮಳೆದ ಮೇಲೆ ಅವಲಂಬನೆ ಆಗ್ತದೆ. ಈಗ ಮುಂಗಾರು ಮಳೆ ಸರಿಯಾಗಿ ಆಯ್ತಪ್ಪ ಅಂತಂದ್ರೆ ಮಾತ್ರ, ಭೂಮಿಯಲ್ಲಿ ಸಾಕಷ್ಟು ತೇವಾಂಶ ಕಾಪಾಡಿಕೊಂಡಿದ್ರೆ ಮಾತ್ರ ನಮಗೆ ಹಿಂಗಾರು ಬೆಳೆ ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಈ ವರ್ಷದ ನಾವು ವಿಚಾರ ಮಾಡಿದೆವು ಅಂತಂದ್ರೆ, ಈಗ ಬಹುಶಃ ನಾವು ಪೇಪರ್ನಾಗ ನ್ಯೂಸ್ನಾಗ ಕೇಳ್ತಿರ್ತೀರಿ ಈ ವರ್ಷ ಎಲ್ನಿನೋ ಇಫೆಕ್ಟು ಅಂತ ಹೇಳ್ಕಿರಿಂದ, ಲ್ಯಾನಿನಾ ಅಂತೀವಿ ಎಲ್ನಿನೋ ಅಂತೀವಿ. ಸೊ ಇದು ಏನು ಹಂಗಾದ್ರೆ ಎಲ್ನಿನೋ ಅಂದ್ರೇನು, ಲ್ಯಾನಿನಾ ಅಂದ್ರೇನು? ಎಲ್ನಿನೋ ಅಂತಂದರೆ ಬಹುಶಃ ಬೇಸಿಗೆಯಲ್ಲಿ ಅಂತಂತಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಪೆಸಿಫಿಕ್ ಸಾಗರದಲ್ಲಿ ಅದರ ಒಂದು ನೀರಿನ ಮೇಲ್ಮೈ ತಾಪಮಾನ ಸಾಮಾನ್ಯಕ್ಕಿಂತ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಅದಕ್ಕೆ ನಾವು ಎಲ್ನಿನೋ, ಈ ವರ್ಷ ಏನೋ ಮಳೆಗಾಲಕ್ಕೆ ತೊಂದರೆ ಐತಿ, ಎಲ್ನಿನೋ ಆಗ್ತದೆ, ಬರಗಾಲ ಆಗುವ ಸಾಧ್ಯತೆ ಇರ್ತದೆ ಅಂತೇಳಿ ಹೇಳ್ತೀವಿ. ಇದು ನಾವು ಹಿಂದಿನ ವರ್ಷ ಹೋದ ವರ್ಷ ಕಂಡೀವಿ. ಈ ವರ್ಷ ಆ ಒಂದು ಪರಿಸ್ಥಿತಿ ಇಲ್ಲ. ಏನಾಗಿದೆ, ಈ ಸಲ ಲ್ಯಾನಿನಾ ಅಂತೀವಿ. ಲ್ಯಾನಿನಾ ಅಂದರೆ ಏನು, ಪೆಸಿಫಿಕ್ ಮಹಾಸಾಗರದ ಒಂದು ನೀರಿನ ಒಂದು ಮೇಲ್ಮೈ ತಾಪಮಾನ ಸಾಮಾನ್ಯಕ್ಕಿಂತ ಸ್ವಲ್ಪ ಕಡಿಮೆ ಇತ್ತಪ್ಪ ಅಂತಂದ್ರೆ ಅದು ಒಳ್ಳೆ ಮಳೆಗಾಲ ಅಂತ ಹೇಳ್ಕೊಂಡು ಕರಿತೀವಿ. ಸೊ ಈಗ ಎಷ್ಟು ದಿವಸ ತನಕ ಇರ್ತದೆ ಈ ಲ್ಯಾನಿನಾ ಇರ್ಬೋದು ಅಥವಾ ಎಲ್ನಿನಾ ಇರ್ಬೋದು? 9-12 ತಿಂಗಳ ತನಕ ಅದ್ರದ್ದು ಇಫೆಕ್ಟ್ ಇರ್ತದೆ. ಸೊ ಹಂಗಿರೋದ್ರಿಂದ ಆ ಒಂದು ವರ್ಷ ನಮಗೆ ಹೋದಂಗೆ ಇದು ಅಕಸ್ಮಾತ್ ಆಗಿ ಇದು ಎಲ್ನಿನೋ ಇತ್ತಪ್ಪ ಅಂತಂದ್ರೆ, ಸೊ ಇದು ಒಕ್ಕಲ್ತನ ಕೃಷಿ ನಮ್ಮ ದೇಶದ ಒಂದು ವಾತಾವರಣ ನೋಡಿದೆವು ಅಂತಂದ್ರೆ ಇದು ಮಾರುತಿ ಮೇಲೆ ಅವಲಂಬನೆ ಆದಂಥದ್ದು. ಪೆಸಿಫಿಕ್ ಮಹಾಸಾಗರದಲ್ಲಿ ಆ ತಾಪಮಾನ ವ್ಯತ್ಯಾಸ ಆಗಕತ್ತಪ್ಪ ಅಂತಂದ್ರೆ ನಮಗೆ ಮಳೆ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಇವಕ್ಕೆ ಭಾಳಷ್ಟು ಕಾರಣಗಳು ಅದಾವು. ಅದು ಬಹುಶಃ ಎಲ್ಲನ್ನು ಕೇಳಿದಿರಿ, ಈಗ ವಾತಾವರಣದಲ್ಲಿ ಹೆಚ್ಚಿಗೆ ಇದು ಕೆಲವೊಂದು ರಾಸಾಯನಿಕಗಳ ಪ್ರಮಾಣ ಅಥವಾ ಅದು ಏನು ಆಗ ನೈಟ್ರಸ್ ಆಕ್ಸೈಡ್ ಇರ್ಬೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು ಅಥವಾ ಮೀಥೇನ್ ಅಂತ ಹೇಳಿ ಕರಿತೀವಿ, ಇವಕ್ಕರದ್ದು ಪ್ರಮಾಣ ಜಾಸ್ತಿ ಆಗಕತ್ತಿದ್ದರಿಂದ ಈ ರೀತಿಯಿಂದ ವ್ಯತ್ಯಾಸ ಹಾಕ್ಕೊಂಡು ಹೊಂತದೆ. ಇದು ಸಾಮಾನ್ಯವಾಗಿ ಅದನ್ನು ಈಗ ಮಾಡಿದಂಥದ್ದಲ್ಲ, ಮೊದಲಿಂದನೇ ಭಾಳ ಸುಮಾರು 16 ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಂಥ ತಪ್ಪುಗಳು ಇವತ್ತಿಗೆ ನಮಗೆ ತೊಂದರೆ ಕೊಡಕತ್ತವೆ. ಅಂದರೆ ಈಗ ಹವಾಮಾನ ಪರಿಸ್ಥಿತಿಯನ್ನು ನೀವು ವಿಶ್ಲೇಷಣೆ ಮಾಡಿದ್ರಿ, ಈಗ ಅಂದರೆ ಒಟ್ಟಾರೆ ಈ ಪೆಸಿಫಿಕ್ ಮಹಾಸಾಗರದಲ್ಲಿ ಆಗುವಂಥ ಬದಲಾವಣೆ ನಮ್ಮ ಒಂದು ಹವಾಮಾನದ ಮೇಲೆ ಪರಿಣಾಮ ಬೀರ್ತದೆ, ಅತಿವೃಷ್ಟಿ ಅನಾವೃಷ್ಟಿಗೆ ಕಾರಣ ಆಗ್ತದೆ ಅಂತ ತಾವು ಹೇಳಿದ್ರು. ಯಾಕಂದ್ರೆ ವೈಜ್ಞಾನಿಕ ಮಾಹಿತಿ ಅನ್ನೋದು ಯಾವಾಗಲೂ ಕೃಷಿ ತಾಂತ್ರಿಕತೆ ಅನ್ನೋದು ಭಾಳ ಮುಖ್ಯ. ವೈಜ್ಞಾನಿಕ ಮಾಹಿತಿ ನಾವು ಪಡ್ಕೊಂಡಾಗ ನಮಗೆ ಅದು ಒಂಥರ ರೋಮಾಂಚನ ಆಗ್ತದೆ, ಹೇಗೆ ನಾವು ಅದರಿಂದ ಹೊರಗೆ ಬರಬೇಕು ಅನ್ನೋದು ಕೂಡ ಒಂದು ಮಾರ್ಗ ಸಿಗ್ತದೆ. ಈಗ ಕರ್ನಾಟಕದೊಳಗೆ ನೀವು ತಾವು ಹೇಳ್ತಾ ಇದ್ರಿ ಸಾಕಷ್ಟು ಕೃಷಿ ವಲಯಗಳಿವೆ, ಅಂದರೆ ಯಾವ ರೀತಿ ಕೃಷಿ ವಲಯಗಳನ್ನು ಮಾಡ್ಕೊಂಡಿವಿ, ಇದ್ರ ಬಗ್ಗೆ ಮಾಹಿತಿ ಮಾಡ್ಕೊಡಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕೃಷಿ ವಲಯಗಳನ್ನು ವಿಂಗಡಣೆ ಮಾಡಬೇಕಾಗಿತ್ತಪ್ಪ ಅಂತಂದರೆ ಕೆಲವೊಂದು ಮಾನದಂಡವನ್ನು ತಗೊಂಡು ವಿಂಗಡಣೆ ಮಾಡಿದ್ದೆವು. ಉದಾಹರಣೆ ಹೇಳ್ಬೇಕಂತಂದ್ರೆ ಆ ಭಾಗದಲ್ಲಿ ಆಗುವಂಥ ಮಳೆ ಪ್ರಮಾಣ, ತಾಪಮಾನದ ಇದು, ಗಾಳಿಯ ವೇಗ, ಭೂಮಿ ಅಲ್ಲಿರುವಂಥ ಒಂದು ಅರಣ್ಯ ಪ್ರದೇಶ, ಮಣ್ಣಿನ ಗುಣಧರ್ಮ, ಮಣ್ಣಿನ ಇಳಕಲಿ, ಇವನ್ನೆಲ್ಲ ಗುಡ್ಡಗಾಡು ಪ್ರದೇಶ ನಾವೆಲ್ಲ ಗಣನೆಗೆ ತಗೊಂಡು ಕರ್ನಾಟಕದಲ್ಲಿ ಸುಮಾರು 10 ಕೃಷಿ ವಲಯಗಳನ್ನು ವಿಂಗಡಣೆ ಮಾಡಿದ್ದೆವು. ಸೊ ಆ 10 ಕೃಷಿ ವಲಯಗಳ ಪೈಕಿ 5 ಕೃಷಿ ವಲಯಗಳು ಒಣಬೇಸಾಯಕ್ಕೆ ಸಂಬಂಧಪಟ್ಟಂಗೆ 5 ಕೃಷಿ ವಲಯ, ವಲಯ 2, ವಲಯ 3, ವಲಯ 4, ವಲಯ 5 ಮತ್ತು ವಲಯ 6. ಇವು ಏನು 5 ಕೃಷಿ ವಲಯಗಳು ಅದಾವು. ಈ ಒಂದು ಕೃಷಿ ವಲಯಗಳು ಮಳೆಯ ಒಂದು ಆಧಾರದ ಮೇಲೆ, ಮಳೆ ಎಷ್ಟು ಹಾಕದ ಅದರ ಮೇಲೆ ಭಾಳಷ್ಟು ಅವಲಂಬನೆ ಆದಂಥ ಒಂದು ಕೃಷಿ ವಲಯಗಳು. ಈ ಒಂದು ಕೃಷಿ ವಲಯಗಳಲ್ಲಿ ಸಾಮಾನ್ಯವಾಗಿ ಮಣ್ಣು ಭಾಗಶಃ ಕೃಷಿ ವಲಯಗಳ, ಉದಾಹರಣೆಗೆ ಹೇಳ್ಬೇಕಂತಂದ್ರೆ ವಲಯ 2 ಈ ರಾಯಚೂರು ಯಾದಗಿರಿ ಆ ಭಾಗದ್ದು ಪ್ರದೇಶಗಳು ಬರ್ತದೆ. ವಲಯ 3 ತಗೊಂಡೆವು ಅಂತಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿಗೆ ಯೋಗ್ಯವಾದಂಥ ಭೂಮಿ ಇರುವಂಥದ್ದು ಕೃಷಿ ವಲಯ ಅಂತಂದರೆ ವಲಯ 3. ಇದರಲ್ಲಿ ಬಿಜಾಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಈ ಕಡೆ ಬೆಳಗಾವಿನ ಕೆಲವೊಂದು ಭಾಗ ಇವೆಲ್ಲ ಸೇರಿಕೊಂಡು ಇದು ಕೃಷಿ ವಲಯ 3 ಒಣ ಕೃಷಿ ವಲಯ ಅಂತ ಹೇಳಿಕರಿಂದ ವಿಂಗಡಣೆ ಮಾಡಿದೆ. ಸೊ ಈ ಒಂದು ಕೃಷಿ ವಲಯದಲ್ಲಿ ಸಾಮಾನ್ಯವಾಗಿ ನಾವು ಈ ಮುಂಗಾರು ಹಂಗಾಮಿನಲ್ಲಿ ಆದಂಥ ಒಂದು ಮಳೆಯನ್ನು ಶೇಖರಣೆ ಮಾಡಿಕೊಂಡು ಮುಂದೆ ಹಿಂಗಾರು ಹಂಗಾಮಿನಲ್ಲಿ ಬೆಳೆಗಳನ್ನು ಬೆಳ್ಕೊಂಡು ಬೆಳೆಯುವಂಥ ಒಂದು ಸಾಮಾನ್ಯವಾಗಿ ನಮ್ಮ ರೈತರು ಮಾಡುವಂಥ ಒಂದು ಪದ್ಧತಿ. ಈ ಒಂದು ಸ್ವಲ್ಪ ಮಸಾರಿ ಕೆಂಪು ಭೂಮಿ ಇತ್ತಪ್ಪ ಅಂತಂದರೆ ಅಲ್ಲಿ ಮುಂಗಾರಿಗೆ ಬೆಳೆಗಳನ್ನು ಬೆಳ್ಕೊಂತೀವಿ. ಇನ್ನು ಕಪ್ಪು ಭೂಮಿ ಅಂತಂದರೆ ಎರಿ ಭೂಮಿ ಏನಂತೀವಲ್ಲ, ಆ ಎರಿ ಭೂಮಿಯಲ್ಲಿ ಸಾಧ್ಯ ಆದಷ್ಟು ಈ ಮುಂಗಾರಿಗಾದಂಥ ಮಳೆಯನ್ನು ಆ ಭೂಮಿಯಲ್ಲಿ ಶೇಖರಣೆ ಮಾಡಿಕೊಂಡು ಅದೇ ಒಂದು ತೇವಾಂಶವನ್ನು ನಾವು ಹಿಂಗಾರಿ ಬೆಳೆಗೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಏನು ಹಿಂಗಾರಿ ಬೆಳೆಗಳನ್ನು ಬೆಳಿತೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಕಡ್ಲೆ ಇರ್ಬೋದು, ಕುಸುಬೆ ಇರ್ಬೋದು, ಜೋಳ ಇರ್ಬೋದು. ಸೊ ಇವನ್ನು ನಾವು ಹಿಂಗಾರು ಹಂಗಾಮಿನಲ್ಲಿ ಅಂದರೆ ಮುಂಗಾರು ಹಂಗಾಮಿನಲ್ಲಿ ಶೇಖರಣೆ ಆದಂಥ ಒಂದು ತೇವಾಂಶವನ್ನು ಹಿಂಗಾರು ಹಂಗಾಮಿಗೆ ಜೋಳ ಇರ್ಬೋದು, ಕಡಲೆ ಇರ್ಬೋದು ಅಥವಾ ಕುಸುಬೆ ಇರ್ಬೋದು, ಇಂಥ ಬೆಳೆಗೆ ಉಪಯೋಗ ಮಾಡಲಿಕ್ಕೆ ನಾವು ಹಿಂಗಾರಿ ಸಮಯದಲ್ಲಿ ನಾವು ಬೆಳೆಗಳನ್ನು ಬೆಳಿತೀವಿ. ಆದರೆ ಏನಾಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ, ತೊಗರಿ ಒಂದು ಭಾಳ ಮುಖ್ಯವಾದಂಥ ಬೆಳೆ ಇರೋದ್ರಿಂದ ಭಾಳಷ್ಟು ಜನ ರೈತರು ಈ ಹಿಂಗಾರಿ ಬೆಳೆಗಳನ್ನು ಬಿಟ್ಟು ಮುಂಗಾರಿ ಹಂಗಾಮೊಳಗನ್ನ ಈ ತೊಗರಿಯನ್ನು ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಇದರದೊಂದು ವಿಶೇಷ ಗುಣಧರ್ಮ ತೊಗರಿ ಅಂತಂದ್ರೆ ನಿಧಾನವಾಗಿ ಬೆಳೆಯುವಂಥ ಬೆಳೆ ಇರೋದ್ರಿಂದ ಅಷ್ಟೊಂದು ತೇವಾಂಶದ ಅದಕ್ಕೆ ಬೇಡಿಕೆ ಇರೋದಿಲ್ಲ. ಯಾವಾಗ ಅದಕ್ಕೆ ತೇವಾಂಶ ಸಿಗ್ತದೆ ಅದನ್ನು ತನ್ನ ಬೆಳವಣಿಗೆ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊತದೆ ಒಂದು. ಎರಡನೇದ್ದು ಎಲ್ಲನೂ ಮಷಿನರಿಯಿಂದ ಬಿತ್ತುದು ಟ್ರ್ಯಾಕ್ಟರಲ್ಲೇ, ಅದನ್ನು ಮುಂದೆ ಬಿತ್ತಿದ ನಂತರ ಸ್ಪ್ರೇ ಮಾಡುವುದಿರಲಿ, ಮುಂದೆ ಕೊಯ್ಲಿ ಮಾಡೋದಿರಲಿ, ಅವನ್ನೆಲ್ಲ ಏನು ಮಷಿನ್ಲೇ ಮಾಡೋದ್ರಿಂದ ರೈತರಿಗೆ ಈ ಒಂದು ಲೇಬರ್ದ ಕೊರತೆ ಏನು ತೊಂದರೆ ಅದ ಅದನ್ನು ನಿಭಾಯಿಸ್ಲಕ್ಕ ಮತ್ತು ರೇಟು ಚಲೋ ಅದ. ಇದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಇರ್ಬೋದು ಅಥವಾ ಮಾರುಕಟ್ಟೆಯಲ್ಲಿ ಅದಕ್ಕೆ 4-5-6-7 ಸಾವಿರ ತನಕ ಆರಾಮ, ಈವನ್ ಹೋದ ವರ್ಷ 9,000 ತನಕ ಅದಕ್ಕೆ ಮಾರ್ಕೆಟ್ ಪ್ರೈಸ್ ಸಿಕ್ಕದೆ. ಹಿಂಗಾಗಿ ಹಿಂಗಾರಿ ಬೆಳೆಯುವಂಥ ಬೆಳೆ ಬೆಳೆಯುವಂಥ ರೈತರು ತೊಗರಿಯನ್ನು ಬೆಳೆಕತ್ತಾರೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದೇ ಬೆಳೆಯನ್ನು ಬೆಳ್ಕೊಂತ ಹೋದೀವಿ ಅಂತಂದರೆ ಈಗ ತೊಗರಿ ಏನಿದೆ ಅದನ್ನು ಕಂಟಿನ್ಯೂಸ್ ಆಗಿ ಬೆಳ್ಕೊಂತೀವಿ, ಯಾವಾಗಲೂ ಮಾರುಕಟ್ಟೆಯಲ್ಲಿ ಹೆಂಗಿರ್ತದೆ ಪದಾರ್ಥ ಜಾಸ್ತಿ ಬರಾಕತ್ತಪ್ಪ ಅಂತಂದ್ರೆ ಅದರ ರೇಟ್ ಕಡಿಮೆ ಹಾಕೊಂತ ಹೋಗ್ಬಿಡ್ತದೆ. ಸೊ ಅದಕ್ಕೆ ನಾವು ಬೆಳೆ ವೈವಿಧ್ಯಮಯ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಈ ಕಡ್ಲೆ ಇರ್ಬೋದು, ಕುಸುಬೆ ಇರ್ಬೋದು ಅಥವಾ ಜೋಳ, ಬಿಳುಜೋಳ ಏನಂತೀವಿ ನಾವು, ಇವನ್ನ ಅಗಸಿ, ಇವನ್ನೆಲ್ಲ ಬೆಳ್ಕೊಂತ ಹೋದೀವಪ್ಪ ಅಂತಂದ್ರೆ ವೈವಿಧ್ಯತೆ ಇರ್ತದೆ. ಮತ್ತು ಹೆಚ್ಚಿಗೆ ಏನು ರೋಗ ಕೀಟಗಳನ್ನು ಬರ್ತಿರ್ತಾವೋ ಅದರದ್ದು ಒಂದು ಜೀವನ ಚಕ್ರನ ನಾವು ಕಡಿತಗೊಳಿಸ್ದಂಗೆ ಆಗತ್ತೆ. ಸೊ ಅದಕ್ಕೆ ಇವೇನು ಕೃಷಿ ವಲಯಗಳ ಬಗ್ಗೆ ಏನು ಮಾತಾಡ್ತಿದ್ದೀವಿ ನಾವು, ಸುಮಾರು 10 ಕೃಷಿ ವಲಯಗಳ ಪೈಕಿ ಈ ವಾತಾವರಣದಿಂದ ಅಂದರೆ ಈ ಮಳೆ ಆಶ್ರಿತ ಬೆಳೆಯುವಂಥ 5 ವಲಯಗಳನ್ನು ಹೌದಲ್ಲ, ಆ 5 ವಲಯಗಳ ಬಗ್ಗೆ ನಾವು ಭಾಳಷ್ಟು ಈ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯುವಂಥ ಬೆಳೆಗಳ ಬಗ್ಗೆ ನಾವು ಭಾಳ ಕಾಳಜಿ ತಗೋಬೇಕಾಗುತ್ತೆ. ಡಾಕ್ಟರ್ ಪಿ ಎಸ್ ಪತ್ತಾರ್ ಅವರೇ, ಈ ಪ್ರಸಕ್ತ ಸಾಲಿನೊಳಗೆ 2024 ಮುಂಗಾರು ಮತ್ತು ಹಿಂಗಾರು ಮಾರುತಗಳು ಏನಿದೆ ಅಲ್ಲ, ಅಂದರೆ ವಿಶೇಷವಾಗಿ ಅದು ಭಾಳ ಪ್ರಭಾವ ಬೀರ್ತದೆ. ಮುಂಗಾರನ ಮಾರುತ ಹೇಗೆ ನಮ್ಮ ಹಿಂಗಾರಿನ ಒಂದು ಮಾರುತದ ಮೇಲೆ ಪ್ರಭಾವ ಬೀರ್ತದೆ? ನೀವು ಆಗಲೇ ಹೇಳ್ತಾ ಇದ್ರಿ ಈ ಸಾರಿ ಸ್ವಲ್ಪ ಒಳ್ಳೆಯದಾಗಿದೆ, ಮಳೆ ಚಲೋ ಆಗಿದೆ, ಮತ್ತು ನಮಗೆ ಪೆಸಿಫಿಕ್ ಮಹಾಸಾಗರದೊಳಗೆ ಕಡಿಮೆ ತಾಪಮಾನದ ನೀರಿಗೆ ತೊಂದರೆ ಆಗಿಲ್ಲ, ಮತ್ತು ಆಮೇಲೆ ಅದರಿಂದ ನಮಗೆ ಒಳ್ಳೆಯ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ರಿ. ಈ ಪ್ರಸಕ್ತ ಸಾಲಿನೊಳಗೆ ಏನು ಈ ಮಾರುತಗಳು ಹೆಂಗೆ ಪ್ರಭಾವ ಬೀರ ಅವ್ರಿಗೆ, ರೈತರು ಹೆಂಗೆ ಏನು ಆಸೆ ಮಾಡಿ ಇಟ್ಕೋಬಹುದು ಮುಂದಿನ ದಿನಗಳೊಳಗೆ? ಈ ವರ್ಷ ಅದು ಮುಖ್ಯವಾಗಿ 2024 ಈ ಭಾರತ ಹವಾಮಾನ ಇಲಾಖೆಯವರು ಏನು ಆ ಒಂದು ಫೋರ್ಕಾಸ್ಟ್ ಮಾಡಿದರು ಅಂದರೆ ಮುಂದೆ ಯಾವ ರೀತಿಯಿಂದ ಆಗ್ಬೋದು ಮಾರುತಗಳು ಅನ್ನೋದ್ರ ಬಗ್ಗೆ ಮೊದಲೇ ಸುಮಾರು 1-2 ತಿಂಗಳು ಮೊದಲೇ ಇದ್ರ ಬಗ್ಗೆ ಮಾಹಿತಿ ಕೊಡ್ತದೆ. ಸೊ ಆ ಒಂದು ಮಾಹಿತಿ ಏನು ಕೊಟ್ಟಿದ್ರು ಅದ್ರ ಪ್ರಕಾರನ ಮಳೆ ಹಾಕುವಂತ ಐತೆ. ಸೊ ಈ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ ಮೇ ತಿಂಗಳಲ್ಲಿ, ಮೇ ಕೊನೆಯ ವಾರದಲ್ಲಿ ಮಾರುತಗಳು, ಮುಂಗಾರು ಮಾರುತಗಳು ಕರ್ನಾಟಕಕ್ಕೆ ಪ್ರವೇಶ ಆಗ್ತದೆ ಅನ್ನುವಂಥದ್ದಿತ್ತು. ಸೊ ಅದ್ರ ಪ್ರಕಾರ ಇದು ಪ್ರವೇಶ ಆಗಿದ್ದು ಆಗ್ಯದ. ಮುಂದೆ ಇಡೀ ಭಾರತ ಕರ್ನಾಟಕದಾಗ ಹೇಳ್ಬೇಕಪ್ಪ ಅಂತಂದ್ರೆ 2 ತಾರೀಕಿನಿಂದ ಹಿಡ್ಕೊಂಡು 12 ತನಕ ಕಂಪ್ಲೀಟ್ ಕರ್ನಾಟಕವನ್ನು ಈ ಮುಂಗಾರು ಮಾರುತಗಳು ಆವರಿಸ್ತಾವೆ. ಅದಾದ ನಂತರ ನಾವು ದೇಶದ ಒಂದು ಚಿತ್ರವನ್ನು ನೋಡಿದೆವು ಅಂತಂದ್ರೆ 1 ಜುಲೈ ತನಕ ಅಂದರೆ ಅಲ್ಲಿವರೆಗೆ ಕಂಪ್ಲೀಟ್ ದೇಶವನ್ನು ಈ ಮಾರುತಗಳು ಆವರಿಸಿಕೊಂಡು ಒಳ್ಳೆಯ ಒಂದು ಮಳೆ ಆದಂಥದ್ದು ಉದಾಹರಣೆಗಳದಾವು. ಇನ್ನು ಈ ಒಂದು ಸಂದರ್ಭದಲ್ಲಿ ಈ ಒಂದು ಮುಂಗಾರು ಮಾರುತಗಳು ಕಡಿಮೆ ಆಗಬೇಕು. ಯಾವಾಗ ಅದು ಪ್ರಾರಂಭ ಆಗತ್ತಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಮುಂಗಾರು ಮಾರುತಗಳು 25 ಸೆಪ್ಟೆಂಬರ್ ಆ ಮುಂಗಾರು ಮಾರುತಗಳು ವಿಡ್ರಾ ಆಗಬೇಕು. ಸೊ ಈಗೇನಾಗಿದೆ ಸ್ವಲ್ಪ ಒಂದು 1 ವಾರ ಹೆಚ್ಚಿಗೆ ಟೈಮ್ ತೊಗೊಂಡದದು ಅಂದರೆ ಇನ್ನೂ ಮುಂಗಾರು ಮಾರುತಗಳು ನಮ್ಮ ದೇಶದಲ್ಲಿ ಪ್ರಚಲಿತದಾವು. ಅಕ್ಟೋಬರ್ ಮೊದಲ ವಾರ ಅದು ವಿಡ್ರಾವಲ್ ಆಗಿ ನಮ್ಮ ಈ ಈಶಾನ್ಯ ಭಾರತಗಳು ಪ್ರಾರಂಭ ಆಗ್ತಾವ. ಆದರೆ ನಮ್ಮ ಕರ್ನಾಟಕದ ಪರಿಸ್ಥಿತಿ ನೋಡಿದೇವಂತಂದ್ರೆ ನಮಗೆ ಈಶಾನ್ಯ ಭಾರತಗಳು ಅಷ್ಟೊಂದು ಲಾಭದಾಯಕ ಅಂದ್ರೆ ನಮಗೆ ಮಳೆ ಅಷ್ಟೊಂದು ಆಗುವುದಿಲ್ಲ. ಏನಾದರೂ ಆಗಬೇಕು ತಮಿಳ್ನಾಡಕ್ಕೆ ಆಗ್ತದೆ, ಇಲ್ಲಿ ಒಂದು ಆಂಧ್ರ ತೆಲಂಗಾಣ ಭಾಗಕ್ಕಾಗತ್ತೆ, ಅದಕ್ಕೆ ಹತ್ಕೊಂಡಿದ್ದಂಥ ಬಳ್ಳಾರಿ ಇರ್ಬೋದು ಅಥವಾ ಈಗ ಬಿಜಾಪುರ ಭಾಗಕ್ಕೆ ಸ್ವಲ್ಪ ಪ್ರಮಾಣದಾಗ ಆಗ್ತದೆ. ಆದರೆ ಯಾವಾಗಲೂ ಈ ವರ್ಷದ ನಾವು ಮುಂಗಾರು ಮಾರುತ ನೋಡಿದೇವಂತಂದ್ರೆ ಒಳ್ಳೆ ಒಂದು ಮಳೆ ಆಗ್ಯದ. ಅದೇ ಪ್ರಕಾರ ಬೆಳೆಗಳೂ ಮುಂಗಾರು ಬೆಳೆಗಳೂ ಚಲೋ ಅದಾವು. ಆದರೆ ಎಲ್ಲಿ ಈ ಹಿಂಗಾರು ಬೆಳೆಗೆ ನಾವು ತಗೊಂಡೇವಂತಂದ್ರೆ ಮುಂಗಾರು ಮಾರುತಗಳು ಚಲೋದ್ನಾಗ ಆದಪ್ಪ ಅಂತಂದ್ರೆ ಮಾತ್ರ ನಮಗೆ ಹಿಂಗಾರಿಗೆ ಬೆಳೆಗಳು ಬರ್ತಾವೆ. ಸೊ ಇವತ್ತಿನವರೆಗೆ ಈ ಒಂದು ನಮ್ಮ ಕರ್ನಾಟಕದ ಮಳೆದ ಅಂಕಿಅಂಶ ನೋಡಿದೆವಪ್ಪ ಅಂತಂದ್ರೆ 25-30% ಹೆಚ್ಚಿಗೆ ಮಳೆ ಆಗಿದೆ. ಸೊ ಎಲ್ಲ ಭಾಗದಿಂದ ಸರಾಸರಿ ನೋಡಿದೇವಂತಂದ್ರೆ ಕೆಲವೊಂದು ಭಾಗದಾಗ ಉದಾಹರಣೆಗೆ ಹೇಳಬೇಕಪ್ಪ ಅಂದ್ರೆ ಗದಗ ಇರ್ಬೋದು ಅಥವಾ ಹಾವೇರಿ ಇರ್ಬೋದು, ಅಲ್ಲಿ ಸ್ವಲ್ಪ ಏನೋ ಒಂದು 4-5% ಅದೇನು ವ್ಯತ್ಯಾಸ ಅಲ್ಲ, ಅದು ಅಷ್ಟೊಂದು ಏನೋ ತೊಂದರೆದಾಯಕ ಅಲ್ಲ, ಅಲ್ಲಿ ಸ್ವಲ್ಪ ಕಡಿಮೆ ಅಂತ ಅನಿಸ್ತದೆ, ವಾಡಿಕೆಗಿಂತ ಸ್ವಲ್ಪ ಕಡಿಮೆ ಮಳೆ ಆಗಿರ್ಬೋದು 5% ತನ ಅಂತೇಳಿ. ಆದರೆ ಸರಾಸರಿ ಕರ್ನಾಟಕದ ನಾವು ಈ ವಾಡಿಕೆ ಮಳೆ ಮತ್ತು ಈ ವರ್ಷ ಆದಂಥ ಮಳೆ ನೋಡಿದೆವು ಅಂತಂದ್ರೆ ಒಂದು 25-30% ಹೆಚ್ಚಿಗೆ ಆದಂಥ ಉದಾಹರಣೆಗಳು ಅದಾವು. ಸೊ ಹಿಂಗಾಗಿ ನಮಗೆ ಹಿಂಗಾರು ಹಂಗಾಮ ಏನೈತಲ್ಲ ಆಶಾದಾಯಕ ಇದೆ. ಯಾಕಂದ್ರೆ ಮುಂಗಾರಿ ಒಳಗೆ ಆದಂಥ ಒಂದು ಮಳೆಯನ್ನು ನಾವು ಶೇಖರಣೆ ಮಾಡಿಕೊಂಡು ಈ ಹಿಂಗಾರಿ ಬೆಳೆಯುವಂಥ ಒಂದು ಪದ್ಧತಿ ಇರೋದರಿಂದ ಬಹುಶಃ ಈ ವರ್ಷ ನಮಗೆ ಹಿಂಗಾರಿಯಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ. ಯಾಕಂದ್ರೆ ಅದು ಎಲ್ಲಾದರೂ ಈ ಲೋ ಪ್ರೆಷರ್ ಅಂತ ನಾವೇನಂತೀವಿ, ನಾವು ವಾಯುಭಾರ ಕುಸಿತ, ವಾಯುಭಾರ ಕುಸಿತದಿಂದ ಡಿಸೆಂಬರ್ ಕೊನೆ ವಾರದಾಗಿರ್ಬಹುದು ಅಥವಾ ಜನವರಿ ಮೊದಲನೇ ವಾರದಾಗಿರ್ಬಹುದು ಒಂದೆರಡು ಸಲ ವಾಯುಭಾರ. ಅಜ್ಜ ಕಣ್ಮಣಿ ಅಂದ್ರೆ ಏನು? ತುಂಬಾ ಮುದ್ದು, ಥೇಟ್ ನಿನ್ನ ಹಾಗೆ. ಅಪ್ಪ, ಆನ್ಲೈನ್ ಫಾರೆಕ್ಸ್ ಟ್ರೇಡಿಂಗ್ ನಲ್ಲಿ ಬೆಸ್ಟ್ ಆಫರ್ಸ್, ಹೈ ರಿಟರ್ನ್ಸ್, ಬೋನಸ್ ಡೆಪಾಸಿಟ್ ಮತ್ತು ಇನಾಮು ಗೆಲ್ಲುವ ಅವಕಾಶ. ಮಾಡಿದ್ದು ಮಹಾರಾಯ ಅಂದ್ರೆ ತೊಂದ್ರೆ ಮನೆ ಕರೆದಂಗೆ ನಿನ್ನ ಅಪ್ಪನ ಹಾಗೆ. ಆರ್ಬಿಐ ಹೇಳುತ್ತೆ, ಆಕರ್ಷಕ ಆಫರ್ಸ್ ನ ದುರಾಸೆ ತೋರಿಸುವವರ ಅನಧಿಕೃತ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಮಾಡೋದಂದ್ರೆ ಕಾಲ್ ಮೇಲೆ ಚಪ್ಪಡಿ ಕಲ್ಲು ಇಳಿದಂತೆ. ಹಾಗಂದ್ರೇನು? ಇವರನ್ನೇ ಕೇಳು. ಗೊತ್ತಾಯ್ತು ಅಪ್ಪ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಲಕ್ಷಣಗಳು ಕಾಣ್ತಾವು. ಆ ಒಂದು ವಾಯುಭಾರ ಕುಸಿತ ಆತಪ್ಪ ಅಂತಂದ್ರೆ ಯಾವಾಗಲೂ ಈ ಮುಂಗಾರಿ ಒಳಗಿದ್ದಂಥ ತೇವಾಂಶನ ಉಪಯೋಗ ಮಾಡಿಕೊಂಡು ಈಗ ನೋಡ್ರಿ ಯಾವ್ದು ಉತ್ತರ ಮುಗೀತೀಗ ಆಯಿತು, ನಾಳೆಯಿಂದ ಹಸ್ತದ ಮಳೆ ಚಾಲು ಆಗುತ್ತೆ. ಹಸ್ತದ ಮಳೆ 10 October ತನಕ ಇರ್ತದೆ. ಬಹುಶಃ ಈ ಮಳೆ ಒಳ್ಳೆ ಮಳೆ ಆಗ್ತದೆ. ಯಾಕಂದ್ರೆ ಒಂದು ಇದರ ಪ್ರಕಾರ, ಅಂದಾಜಿನ ಪ್ರಕಾರ, ಏನು ಫೋರ್ಕಾಸ್ಟ್ ಮುನ್ಸೂಚನೆ ಏನಿಲ್ಲ, ಆ ಮುನ್ಸೂಚನೆ ಪ್ರಕಾರ ಈ ಹಸ್ತದ ಮಳೆನೂ ಒಳ್ಳೆ ಮಳೆ ಆಗುವಂಥ ಸಾಧ್ಯತೆ ಇದೆ. ಹಿಂಗಾಗಿ ನಮ್ಮ ಮುಂಗಾರಿ ಬಿತ್ತಲಕ್ಕಾಗಲಿ ಅಥವಾ ಬೆಳೆ ಮೊಳಕೆ ಬರೋಕ್ಕಾಗಲಿ ಏನೂ ತೊಂದರೆ ಇಲ್ಲ. ಆ ಒಂದು ತೇವಾಂಶ ಉಪಯೋಗ ಮಾಡಿಕೊಂಡು ನಮ್ಮ ರೈತರು ತಮ್ಮ ಈ ಹಿಂಗಾರಿ ಬೆಳೆಗಳನ್ನು ಬೆಳ್ಕೊಳ್ಳಿಕ್ಕೆ ಭಾಳ ಒಳ್ಳೆಯ ಅವಕಾಶ ಇದೆ. ಡಾಕ್ಟರ್ PS ಪತ್ತಾರ್ ಅವರು, ಯಾವ ರೀತಿ ಕಾಲಕಾಲಕ್ಕೆ ಮಳೆ ಆಗ್ತಾ ಆಗ್ತಾ ಈ ಸರಿ ಹೆಚ್ಚು ಮಳೆ ಆಗಿರೋದು ಮತ್ತು ಆಮೇಲೆ ರೈತರಿಗೆ ಸಾಕಷ್ಟು ಆನಂದದಾಯಕ ಒಂದು ವಿಶೇಷ, ಯಾಕಂದರೆ ಇವತ್ತು ನಮ್ಮ ರೈತ ಬಾಂಧವರು ಮಳೆ ಆಶ್ರಿತ ಬೆಳೆಯನ್ನು ಸಾಕಷ್ಟು ಮಾಡ್ತಾರೆ. ನೀರಾವರಿ ಪ್ರದೇಶಗಳು ಕೆಲವೊಂದು ಕಡೆ ಭಾಳ ಕಡಿಮೆ, ಉತ್ತರ ಕರ್ನಾಟಕದೊಳಗೆ ಭಾಳ ಕಡಿಮೆ ಇದೆ. ಆ ನಿಟ್ಟಿನೊಳಗೆ ಮಳೆ ಆದ್ರೇ ರೈತರ ಮುಖದೊಳಗೆ ಸಂತಸ. ಆ ನಿಟ್ಟಿನೊಳಗೆ ಈ ಹಿಂಗಾರು ಬೆಳೆ ಉತ್ಪಾದನೆ ಮಾಡಬೇಕು ಅಂತಂದಾಗ ಈ ಮುಂಗಾರು ಮಾರುತಗಳು ಯಾವ ರೀತಿ ಪಾತ್ರ ವಹಿಸ್ತಾವೆ, ಇದನ್ನು ಒಂದು ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಭಾಳ ಒಳ್ಳೆ ಇದು ಪ್ರಶ್ನೆ ಇದು. ಈಗಾಗಲೇ ನಾನು ವಿಷಯ ಪ್ರಸ್ತಾವನೆ ಮಾಡಬೇಕಾದ್ರೆ ಈ ಒಂದು ಮುಂಗಾರಿ ಮಳೆ ಬಗ್ಗೆ ಹೇಳಿದೆ ನಾನು. ಯಾವಾಗಲೂ ಈ ಒಂದು ಹಿಂಗಾರಿ ಬೆಳೆಯ ಉತ್ಪಾದನೆ ಅಥವಾ ಅದರ ಒಂದು ಬೆಳವಣಿಗೆ ಮೇಲೆ ಈ ಮುಂಗಾರಿ ಮಳೆ ಏನತ್ತಲ್ಲ ಅದರ ಪ್ರಭಾವ ಭಾಳಷ್ಟು ಇರ್ತದೆ. ಅಕಸ್ಮಾತಾಗಿ ಮುಂಗಾರಿ ಮಳೆ ಆಗಲಿಲ್ಲ, ತೇವಾಂಶ ಸರಿಯಾಗಿ ಇರಲಿಲ್ಲ ಭೂಮಿಯೊಳಗೆ ಅಂತಂದ್ರೆ, ಈಗ ನಮಗೆ ಹಿಂಗಾರಿಗೆ ಮಳೆ ಆದರೂ ಸಹಿತ ಅದು ತಾತ್ಕಾಲಿಕವಾಗಿ ಅಂದರೆ ಆ ಒಂದು ಬೆಳೆಗೆ ಏನು ಬಿತ್ತಲಿಕ್ಕೇನು ಅಥವಾ ಅದು ಮೊಳಕೆ ಬರಲಿಕ್ಕೆ ಏನು ಬೇಕು ಅಷ್ಟೇ ಪೋಷಕಾಂಶವನ್ನು ಈ ಹಿಂಗಾರಿ ಮಳೆಗಳು ಕೊಡುವಂಥ ಸಾಧ್ಯತೆ ಇರ್ತದೆ. ಸೊ ಏನಾಗಿಬಿಡ್ತದೆ, ಅಕಸ್ಮಾತಾಗಿ ನಾವು ಮುಂಗಾರಿ ಮಳೆ ಆಗಲಿಲ್ಲ, ಹಿಂಗಾರಿ ಮಳೆ ಅಷ್ಟ ಆಯಿತು, ಬಿತ್ತಿದ್ದೀವಿ, ಆ ಭೂಮಿಯಲ್ಲಿ ತೇವಾಂಶ ಒಂದು 10-15 cm ತೇವಾಂಶ ಇರಲಿಲ್ಲ, ಮ್ಯಾಲಿಂದ ಅಷ್ಟೇ ಒಂದು 5 cm ಮಳೆ ಅಷ್ಟು ಮಣ್ಣು ಅಷ್ಟು ತೊಯ್ದಿತ್ತಪ್ಪ ಅಂತಂದ್ರೆ ಬೆಳೆ ಮೊಳಕೆ ಬರ್ತದೆ. ಮೊಳಕೆ ಬಂದ ನಂತರ ಆ ಭೂಮಿಯಲ್ಲಿ ಇದ್ದಂಥ ತೇವಾಂಶ ಆ ಒಂದು ಬೆಳೆ ಬೆಳವಣಿಗೆಗೆ ಸಪೋರ್ಟ್ ಮಾಡೋದಿಲ್ಲ, ಅಂದರೆ ಭಾಳ ದಿವಸ ತನಕ ತೇವಾಂಶ ಇರುವುದಿಲ್ಲ. ಹಿಂಗಾಗಿ ಬೆಳೆ ಏನಾಗ್ಬಿಡ್ತದೆ, ಒಂದು ತಿಂಗಳು 1.5 ತಿಂಗಳಾಗೋಣ ಅದು ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಿಂಗಾಗಿ ಯಾವಾಗಲೂ ಆ ಒಂದು ಹಿಂಗಾರಿ ಬೆಳೆಯ ಒಂದು ಬೆಳವಣಿಗೆ ಮತ್ತು ಉತ್ಪಾದನೆ ಸರಿಯಾಗಿ ಬರಬೇಕಾಗಿತ್ತಪ್ಪ ಅಂತಂದ್ರೆ ಮುಂಗಾರಿ ಹಂಗಾಮಿನಲ್ಲಿ, ಅಂದರೆ ಮುಂಗಾರು ಮಾರುತಗಳು ಒಳ್ಳೆ ರೀತಿಯಿಂದ ಮಳೆ ಆಯಿತು, ನಾವು ಅದನ್ನು ಸರಿಯಾಗಿ ಮುಂಗಾರಿಗೆ ಬೆಳೆ ಹಾಕ್ಕೊಳ್ಳಾರ್ದನ್ನು, ಮುಂಗಾರಿಗೆ ಭೂಮಿ ಖಾಲಿ ಬಿಟ್ಟು ಹಿಂಗಾರಿಗೆ ಏನು ತೇವಾಂಶನ ಅಲ್ಲಿ ಶೇಖರಣೆ ಮಾಡಿಕೊಂಡು ಆ ಭೂಮಿಯೊಳಗೆ ಶೇಖರಣೆ ಆದಂಥ ತೇವಾಂಶವನ್ನು ಈ ಒಂದು ಹಿಂಗಾರಿ ಬೆಳೆಗೆ ಉಪಯೋಗ ಮಾಡಿಕೊಳ್ಳಿಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಮಗೆ ಒಳ್ಳೆ ರೀತಿಯಿಂದ ಹಿಂಗಾರಿ ಬೆಳೆ ಇಳುವರಿ ಬರಬೇಕಾಗಿತ್ತಪ್ಪ ಅಂತಂದ್ರೆ ನಮಗೆ ಮುಂಗಾರಿ ಮಳೆಗಳು ಮುಂಗಾರಿ ಮಾರುತ ಭಾಳಷ್ಟು ಕೆಲಸ ಮಾಡುತ್ತೆ. ಈ ಮುಂಗಾರಿ ಒಳಗೆ ಖಾಲಿದ್ದಂಥ ಭೂಮಿಗೆ ನಾವೇನಂತೀವಿ ಈ ಒಣ ಬೇಸಾಯ ಪದ್ಧತಿ ಅಂತಂದ್ರೆ ಆ ಒಂದು ನೀರಿನ ಶೇಖರಣೆ ಮಾಡೋದು, ಕೆಲವೊಂದು ಚೌಕ ಮಡಿ ಮಾಡಿರಂತೀವಿ, ಯಾಕಂದ್ರೆ ಮುಂಗಾರಿ ಒಳಗೆ ಹೊಲ ಖಾಲಿ ಇರ್ತದೆ. ಸೊ ಖಾಲಿ ಇದ್ದಂಥ ಹೊಲಕ್ಕೆ ಈ ಚೌಕ ಮಡಿ ಮಾಡೋದಿರ್ಬೋದು, ಅಥವಾ ಎಲ್ಲ ಕಸ ನಮಗೇನು ಒಂದು ಸ್ಕೂಪಿಂಗ್ ಅಂತೀವಿ, ಸಣ್ಣ ಇನ್ನು ಅರ್ಧ ಚಂದ್ರಾಕಾರದ್ದು ಒಂದು ತೆಗ್ಗು ಮಾಡಂತೀವಿ. ಸೊ ಅವನ್ನೆಲ್ಲ ಅಥವಾ ಇಳಿಜಾರಿಗೆ ಅಡ್ಲಾಗಿ ಬಿತ್ತುವುದಾಗಲಿ ಅವನ್ನೆಲ್ಲ ಮಾಡಿದೆವಪ್ಪ ಅಂತಂದ್ರೆ ಈಗೇನು ಮುಂಗಾರಿಗೆ ಮಳೆ ಆಗ್ತಾವ, ಮುಂಗಾರು ಮಾತಲ್ಲಿ ಆದಂಥ ಮಳೆಯನ್ನು ಆ ಭೂಮಿಯಲ್ಲಿ ಶೇಖರಣೆ ಮಾಡಿಕೊಂಡು ನಾವು ಹಿಂಗಾರಿಗೆ ಬೆಳೆದಂಥ ಬೆಳೆಗೆ ಅನುಕೂಲ ಆಗುತ್ತೆ. ಆ ಒಂದು ದಿಶೆಯಲ್ಲಿ ಮುಂಗಾರು ಮಾರುತಗಳು ನಮ್ಮ ಹಿಂಗಾರಿ ಬೆಳೆ ಬೆಳವಣಿಗೆ ಅಥವಾ ಉತ್ಪಾದನೆಯಲ್ಲಿ ಒಳ್ಳೆ ಭಾಳಷ್ಟು ಪರಿಣಾಮಕಾರಿಯಾದಂಥ ಪಾತ್ರ ಮಾಡ್ತದೆ. ಬಹಳ ಸಂತೋಷ ಪ್ರೊಫೆಸರ್ ಪಿ ಎಸ್ ಪತ್ತಾರ್ ಅವರೇ, ಬಹಳ ಆಸೆದಾಯಕವಾಗಿ ಹಿಂಗಾರು ಬೆಳೆ ಬೆಳಿಲಿಕ್ಕೆ ಉತ್ಪಾದನೆ ಮಾಡಲಿಕ್ಕೆ ಬಹಳ ಸಹಕಾರಿಯಾಗಿವ ನಮ್ಮ ಅಂದರೆ ಹೊರಹೊಲ ಇದ್ದವರು, ಅಂದರೆ ಒಣ ಬೇಸಾಯ ಮಾಡುವಂಥವ್ರು ಚಿಂತೆ ಮಾಡೋ ಕಾರಣ ಇಲ್ಲ, ಖಂಡಿತವಾಗಿ ಕೂಡ ಉತ್ತಮ ಇಳುವರಿಯನ್ನು ಪಡಿಬೋದು. ನೀವು ನಿಮ್ಮ ನಿರ್ವಹಣೆ ಏನು ಮಾಡೋದನ್ನು ಕಲೀರಿ, ಯಾಕಂದರೆ ರಾಸಾಯನಿಕಗಳನ್ನು ಜಾಸ್ತಿ ಉಪಯೋಗ ಮಾಡಬೇಡ್ರಿ, ಎಷ್ಟು ಬೇಕಷ್ಟು ನಿಗದಿತ ಪ್ರಮಾಣದೊಳಗೆ ಔಷಧಿಗಳನ್ನು ಉಪಯೋಗ ಮಾಡಿ, ಆಮೇಲೆ ಗೊಬ್ಬರ ಕೂಡ ಹಾಗೆ ಏನು ವಿಜ್ಞಾನಿಗಳು ಹೇಳ್ತಾರೆ ಅದ್ರ ಪ್ರಕಾರ ನೀವು ಮಾಡಿದರೆ ಖಂಡಿತವಾಗಿ ಒಂದು ಒಳ್ಳೆಯ ಒಂದು ಬೆಳೆ ಬೆಳೀಲಿಕ್ಕೆ ಸಾಧ್ಯ. ಇಳುವರಿ ಬರಬೇಕು ಅಂತಂದರೆ ನೀವು ವೈಜ್ಞಾನಿಕವಾಗಿ ಬೆಳೆಯನ್ನು ಬೆಳಿಬೇಕು, ಅಂದಾಜಲೇ ಸಾಕಷ್ಟು ಜನ ಬಿತ್ತಾರೆ, ಹಂಗೆ ಮಾಡಬೇಡ್ರಿ. ದಯವಿಟ್ಟು ಶಿಫಾರಸು ಮಾಡಿದಂಥ ಒಂದು ಪ್ರಮಾಣದೊಳಗೆ ಎಲ್ಲವುಗಳನ್ನು ಹಾಕಿ ಸಮ ಪ್ರಮಾಣದಲ್ಲಿ ಸಾವಯವ ಗೊಬ್ಬರದ ಜೊತೆ ಹಾಕ್ರಿ ಅಂತ ಆಸೆ ಮಾಡ್ತಾ. ಡಾಕ್ಟರ್ ಪಿ ಎಸ್ ಪತ್ತಾರ್ ಅವರೇ, ನಮಗೆ ರೈತ ಬಾಂಧವರು ಇನ್ನೊಂದು ಸ್ವಲ್ಪ ನೆರವು ನೀಡೋ ನಿಟ್ಟಿನೊಳಗೆ ಪ್ರಮುಖ ಪಾತ್ರ ವಹಿಸ್ತಾರೆ, ಅದು ನಮ್ಮ ರೈತರಿಗೆ ಗೊತ್ತದ. ನೀವು ಮೊನ್ನೆ ಕೃಷಿ ಮೇಳದೊಳಗೆ ಕೂಡ ಭಾಳ ವಿಸ್ತೃತವಾಗಿ ಎಲ್ಲ ವಿಜ್ಞಾನಿಗಳು ಆ ಕುರಿತಂತೆ ರೈತರಿಗೆ ಮಾಹಿತಿ ನೀಡಿದ್ದೀರಿ, ಅವರು ಕೂಡ ತಮ್ಮಲ್ಲಿ ಬರಲಿಕ್ಕೆ ಉತ್ಸಾಹದಿಂದ ಒಪ್ಪಿಕೊಂಡ್ರು. ಈಗ ಸಾಕಷ್ಟು ವಾಟ್ಸಾಪ್ ಇದೆ, ಆಮೇಲೆ ಸಾಮಾಜಿಕ ಜಾಲತಾಣದ ಉಪಯೋಗ ತೆಗೆದುಕೊಂಡು ಅವರು ನಿಮ್ಮೊಡನೆ ಒಂದು ಉತ್ತಮ ಸಂವಹನ ಇಟ್ಟುಕೊಂಡ್ರೆ ಖಂಡಿತ ಅದು ಸಹಾಯ ಆಗುತ್ತೆ. ಹಿಂಗಾರು ಬೆಳೆ ಉತ್ಪಾದನೆ ಹೆಚ್ಚಿಸಲಿಕ್ಕೆ ಏನು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಬೇಕು ಅನ್ನೋದನ್ನು ಅವಲೋಕನ ಮಾಡ್ಬೋದ ಪ್ರೊಫೆಸರ್ ಪಿ ಎಸ್ ಪತ್ತಾರ್ ಅವರು? ಈ ಒಂದು ನಿರ್ವಹಣಾ ಕ್ರಮಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ವಿಷಯ ನಾವು ರೈತರು ಬಾಂಧವರಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ ಈಗಾಗಲೇ ನಾವು ತಾವು ಮಾತಾಡಬೇಕಾದ್ರೆ ಹೇಳಿದ್ರು ಭಾಳಷ್ಟು ಆ್ಯಪ್ಗಳದಾವು, ಆ ಒಂದು ಹವಾಮಾನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಭಾಳಷ್ಟು ಮೊಬೈಲ್ ಆ್ಯಪ್ಸ್ ಅದಾವು, ಬೇರೆ ಬೇರೆ ಸಂಸ್ಥೆಗಳು ಕೆಲಸ ಮಾಡ್ತಾವೆ, IMD ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳು ಕೆಲಸ ಮಾಡಕತ್ತಾವೆ. ಅದರಲ್ಲಿ ಮುಖ್ಯವಾಗಿ ಈಗ ಏನಿದೆ ಒಂದು ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಅಂಥೇಳಿ ಒಂದು ಭಾರತ ಸರ್ಕಾರದ ಅಂದರೆ ಹವಾಮಾನ ಇಲಾಖೆದು ಒಂದು ಯೋಜನೆ ಇದೆ. ಆ ಯೋಜನೆ ಧಾರವಾಡದಲ್ಲಿ ಕೆಲಸ ಮಾಡಕತ್ತದ, ಬಿಜಾಪುರದಲ್ಲಿ ಕೆಲಸ ಮಾಡಕತ್ತದ, ಶಿರಸಿಯಲ್ಲಿ ಕೆಲಸ ಮಾಡಕತ್ತದ, ಅಂದರೆ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಹೇಳಕತ್ತೀನಿ ನಾನು. ಶಿವಮೊಗ್ಗದಲ್ಲಿದೆ, ಬೆಂಗಳೂರಲ್ಲಿದೆ, ಈ ಕಡೆ ಮಂಡ್ಯದಲ್ಲಿದೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನಾವು ಈ ಭಾರತ ಹವಾಮಾನ ಇಲಾಖೆದಿಂದ ಏನು ವಾರಕ್ಕೆ ಎರಡು ಸಲ ಒಂದು ಹವಾಮಾನ ಮುನ್ಸೂಚನೆ ಕೊಡ್ತಾರೆ. ಆ ಒಂದು ಕೊಟ್ಟಂಥ ಹವಾಮಾನ ಮುನ್ಸೂಚನೆಯನ್ನು ನಾವು ಸ್ಥಾನಿಕವಾಗಿ ಅದನ್ನು ಅವಲೋಕನೆ ಮಾಡಿ ಅಥವಾ ಯಾವ ರೀತಿಯಿಂದ ಏನು ಆಗಕತ್ತದೆ ಸ್ಥಾನಿಕವಾಗಿ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ನಾವು ಈ ಮುಂದೆ ಬರುವಂಥ ಒಂದು ವಾರಕ್ಕೆ ಯಾವ ರೀತಿಯಿಂದ ಹವಾಮಾನ ಇರ್ತದೆ, ಈ ಹವಾಮಾನ ಇದ್ದರೆ ಯಾವ ರೀತಿಯಿಂದ ನಾವು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಾಲೂಕು ಲೆವೆಲ್ ಬ್ಲಾಕ್ ಲೆವೆಲ್ ಅಡ್ವೈಸರಿಯನ್ನು ಕಳಿಸ್ತೀವಿ. ಫೋರ್ಕಾಸ್ಟು ಬ್ಲಾಕ್ ಲೆವೆಲ್ ಅಂದರೆ ಮುನ್ಸೂಚನೆ ಬ್ಲಾಕ್ ಲೆವೆಲ್ ಇರ್ತದೆ. ಆ ಒಂದು ಮುನ್ಸೂಚನೆ ಪ್ರಕಾರ ನಮ್ಮ ರೈತರು ಯಾವ ರೀತಿಯಿಂದ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತದೆ. ಎಲ್ಲ ಈಗ ಧಾರವಾಡ ತೊಗೊಂಡೆವು ಅಂತಂದ್ರೆ ಧಾರವಾಡ ಬೆಳಗಾವದ್ದು ಧಾರವಾಡ ಸಂಸ್ಥೆಯವರು ಮಾಡ್ತಾರೆ. ಬಿಜಾಪುರ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಅದು ಬಿಜಾಪುರ ಮತ್ತು ಗದಗದ ಇದು ವಿಶ್ಲೇಷಣೆ ಮಾಡುತ್ತದೆ. ಬಾಗಲಕೋಟೆಯಲ್ಲಿ ಒಂದು KVKಯಲ್ಲಿನ ಒಂದು ದಾಮು ಅಂತೇಳಿ ಡಿಸ್ಟ್ರಿಕ್ಟ್ ಅಗ್ರೋಮೆಟ್ ಯೂನಿಟ್ ಅಂತೇಳಿ ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸೊ ಇವನ್ನ ನಾವು ರೈತ ಬಾಂಧವರಲ್ಲಿ ಎಲ್ಲೆಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಮಾಡ್ಕೊಂಡಿವಿ ಆ ಒಂದು ವಾಟ್ಸಪ್ ಗ್ರೂಪಿಗೆ ಕಳಿಸುವಂಥದ್ದಿರ್ಬೋದು ಅಥವಾ ಕೃಷಿ ಇಲಾಖೆಯಿಂದ ಇರ್ಬೋದು ಅಥವಾ ಎಲ್ಲ ಪಂಚಾಯತ್ ಲೆವೆಲ್ ಹೋಬಳಿ ಮಟ್ಟದಲ್ಲಿಯೂ ಸಹಿತ ಈ ರೀತಿಯಿಂದ ವಾಟ್ಸಪ್ ಗ್ರೂಪನ್ನು ಮಾಡಿಕೊಂಡು ಆ ಒಂದು ಮಾಹಿತಿ ಕೊಡುವಂಥ ಕೆಲಸ ವಿಶ್ವವಿದ್ಯಾಲಯ ಮಾಡಕತ್ತದ. ಸೊ ಈ ಒಂದು ಮಾಹಿತಿಯನ್ನು ನಮ್ಮ ರೈತರು ಬಾಂಧವ್ರನ್ನ ಉಪಯೋಗ ಮಾಡಿಕೊಂಡ್ರಪ್ಪ ಅಂತಂದ್ರೆ ಬಹುಶಃ ಈ ಒಂದು ಕೃಷಿಯಲ್ಲಿ ಏನು ಸ್ವಲ್ಪ ಲುಕ್ಸಾನ್ ಆಗ್ತದೆ ಅಥವಾ ಏನೋ ಒಂದು ಸ್ವಲ್ಪ ಏನಿಲ್ಲ ಇದರೊಳಗೆ ಬರೇ ತೊಂದರೆನ ಐತಿ ಅನ್ನುವಂಥದ್ದು ಏನು ರೈತರಲ್ಲಿ ಒಂದು ಮನೋಭಾವ ಅದ, ಅದನ್ನು ಹೋಗಲಾಡಿಸಬೇಕಾಗಿತ್ತಪ್ಪ ಅಂತಂದರೆ ಇವು ಕೆಲವೊಂದು ಏನು ವೈಜ್ಞಾನಿಕವಾಗಿ ಕೊಡುವಂಥ ಒಂದು ಮಾರ್ಗದರ್ಶನ ಇರ್ಬೋದು ಮುನ್ಸೂಚನೆ ಇರ್ಬೋದು ಅದನ್ನು ಉಪಯೋಗ ಮಾಡಿಕೊಂಡ್ರಪ್ಪ ಅಂತಂದರೆ ನಮಗೆ ಒಳ್ಳೆ ಬೇಸಾಯ ಅಥವಾ ಬೆಳೆ ಬೆಳಿಲಿಕ್ಕೆ ಸಾಧ್ಯತೆ ಆ್ಯಪ್ಗಳನ್ನು ಉಪಯೋಗ ಮಾಡಿ ರೈತ ಬಾಂಧವರೇ. ಹಾ, ಈಗ ಕೊನೆಯ ಪ್ರಶ್ನೆಗೆ, ಯಾಕಂದ್ರೆ ಹಿಂಗಾರು ಬೆಳೆ ಉತ್ಪಾದನೆ ಹೆಚ್ಚಿಸಲಿಕ್ಕೆ ನಾವು ಏನೇನು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಪ್ರಥಮವಾಗಿ ಈಗ ನಾವೇನು ಮಾಡ್ತೀವಿ, ಈಗ ಹಂಗಾಮ್ ಚಾಲು ಆತಪ್ಪ ಅಂತಂದ್ರೆ ಬೀಜ ಹುಡುಕಾಡಕ್ಕೆ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ನಾನು ರೈತರಲ್ಲಿ ಒಂದು ವಿನಂತಿ ಏನಂತಂದ್ರೆ, ನಿಮ್ಮಲ್ಲಿ ಇದ್ದಂಥ ಏನು ಬೀಜ, ಯಾಕಂದ್ರೆ ಇನ್ಮೇಲೆ ನಾವು ಹಿಂಗಾರಿಗೆ ಬೆಳೆಯುವಂಥ ಬೀಜ ಯಾವ ಹೈಬ್ರಿಡ್ ಅಲ್ಲೋ ಎಲ್ಲ ತಳಿಗಳು, ಅದನ್ನು ವಿಶ್ವವಿದ್ಯಾಲಯದಿಂದ ತಗೊಳ್ಳಿ ಅಥವಾ ಕೃಷಿ ಇಲಾಖೆನ ಕೊಡಲಿ, ಬೀಜ ನಿಗಮನ ಕೊಡಲಿ, ಯಾವ್ದಾರು ಕೊಡಲ್ರಕ್ಕ, ಎಲ್ಲರೂ ಆ ಒಂದು ಸಂಸ್ಥೆ ಮೇಲೆ ಅವಲಂಬನೆ ಆಗುವ ಬದಲು ನಮ್ಮಲ್ಲಿ ಇದ್ದಂಥ ಏನು ಹೋದ ವರ್ಷದ ಏನು ಬೆಳೆದಿರ್ತೀವಿ ನಾವು ಏನಾದರೂ ಆ ಬೀಜನ ಇಟ್ಕೊಂಡಿದ್ದೀವಿ ಅಂತಂದ್ರೆ ಮೊದಲಿಗೆ ಅದರ ಮೊಳಕೆ ಪ್ರಮಾಣ ನೋಡೋದು ಭಾಳ ಮುಖ್ಯ ಫಸ್ಟ್ ಇದು. ಯಾಕಂದ್ರೆ ಮೊಳಕೆ ಪ್ರಮಾಣ ನಾವು ನೋಡಲಿಲ್ಲ ಅಂತಂದ್ರೆ ಏನಾಗ್ಬಿಡ್ತದೆ, ನಾವು ಎಷ್ಟು ಪ್ರಮಾಣದಾಗ ಅದನ್ನು ಬೀಜ ಉಪಯೋಗ ಮಾಡಬೇಕು. ಒಂದು ಸಲ ಒಣಬೇಸಾಯದಲ್ಲಿ ಒಂದು ಹಂಗಾಮ ಮೀರತೆಪ್ಪ ಅಂತಂದ್ರೆ ಅದಕ್ಕೆ ಇದು ಆಗೋದಿಲ್ಲ ಏನೋ. ಅದಕ್ಕೆ ಒಂದು ಹಿರಿಯರು ಒಂದು ಮಾತು ಹೇಳ್ತಾರೆ ಏನಂತಂದ್ರೆ, ಹಿಡಿಯಾಗಿಂದ ಮುಂದೆ ಉಡಿಯಾಗಿಂದ ಹಿಂದೆ. ಅಂದ್ರೆ ಈ ಹಿಡಿಯಾಗಿದ್ದಂಥ ಬೀಜ ಅಂದ್ರೆ ಬಿತ್ಕೊಂಡು ಹೊಂಟಿರ್ತೀವಿ, ಈಗೆಲ್ಲ ಟ್ರ್ಯಾಕ್ಟರ್ ಬಂದಾವ ಆ ವಿಷಯ ಬೇರೆ. ಈಗ ಆತ ಟ್ರ್ಯಾಕ್ಟರ್ನ ತಗೊಳ್ರಿ, ಈಗ ಟ್ರ್ಯಾಕ್ಟರ್ ಕುರಿಗೆ ಹಾಕಿದಂಥ ಬೀಜ ಇದಕ್ಕೆ ಬಿತ್ಕೊಂತ ಹೊಂಟಿರ್ತೀವಿ, ಬಿತ್ಕೊಂತ ಹೋದ ಒಂದು ನಾಲ್ಕನಿ ಮಳೆ ಉದರ್ತಪ್ಪ ಅಂತಂದ್ರೆ ಆ ಮಣ್ಣಾಗಿ ಬಿದ್ದಿದ್ದ ಬೀಜ ಮುಂದೆ ಹೋಯ್ತದೋ, ಈ ಕುರಿಗ್ಯಾಗ ಅಥವಾ ನಮ್ಮ ಚೀಲದಾಗ ಇದ್ದಿದ್ದ ಬೀಜ ಹಿಂದೆ ಉಳಿದು ಬಿಡ್ತದೆ. ಅಂದ್ರೆ ಆ ಇವತ್ತಿಗಿದ್ದಂಥ ಒಂದು ವಾತಾವರಣ, ಆ ಒಂದು ಹದ ನಾಳೆಗೆ ಬೆಳಿಗ್ಗೆ ಸಿಗ್ತದಿಲ್ಲ ಗೊತ್ತಿಲ್ಲ. ಅದಕ್ಕೆ ಆ ಬೀಜದ ಮೊಳಕೆ ಪ್ರಮಾಣ ಯಾಕೆ ನೋಡ್ರಿ ಅಂತ ಹೇಳ್ತೀವಿ ಅಂತಂದ್ರೆ, ಆ ಒಂದು ಅಕಸ್ಮಾತ್ತಾಗಿ ಏನಾದರೂ ಬೀಜ ಪ್ರಮಾಣ ಮೊಳಕೆ ಕಡಿಮೆ ಇತ್ತಪ್ಪ ಅಂತಂದ್ರೆ ಸಸಿಗಳ ಸಂಖ್ಯೆ ಕಡಿಮೆ ಆಕ್ಕಾವು. ಸಸಿಗಳ ಸಂಖ್ಯೆ ಕಡಿಮೆ ಆತಪ್ಪ ಅಂತಂದ್ರೆ ಹೊಳ್ಳಿ ಮತ್ತೆ ಹೊಲ ಮುರಿದು ಬಿತ್ತಾಕೆ ಬರುವುದಿಲ್ಲ, ಯಾಕಂದ್ರೆ ತೇವಾಂಶ ಹೋಗ್ಬಿಡ್ತದೆ. ಹಿಂಗಾಗಿ ಮೊಳಕೆ ಪ್ರಮಾಣ ನೋಡ್ರಿ, ಮೊಳಕೆ ಪ್ರಮಾಣ ನೋಡಿದ ನಂತರ ಸಾಲದಿನ ಸಾಲಿಗೆ ಅಂತರ ಎಷ್ಟು ಕಾಪಾಡಬೇಕು, ಆ ಒಂದು ಸಾಲದಿನ ಸಾಲಿಗೆ ಅಂತರ ಕಾಪಾಡೋದು ಭಾಳ ಮುಖ್ಯ ಐತಿ ಒಣಬೇಸಾಯದಲ್ಲಿ. ಅಕಸ್ಮಾತ್ ನಾವೇನೋ ಸ್ವಲ್ಪ ಹೆಚ್ಚಿಗೆ ಆಸೆ ಪಟ್ಟು, ಈಗ ಉದಾಹರಣೆಗೆ ಕಡ್ಲಿ 45 ಸೆಂಟಿಮೀಟ್ರಿಗೆ ಬಿತ್ತಬೇಕು ಅಂತ ಹೇಳ್ತೀವಿ. ಈ ಬ್ಯಾಡಪ್ಪ ನಾವು ಒಂದು 30 ಸೆಂಟಿಮೀಟ್ರ್ ಬಿತ್ತು ಬಿಡ್ತೀನಿ ಅಂತಂದ್ರೆ ಅಲ್ಲಿ ತೇವಾಂಶದ ಕೊರತೆ ಆತಪ್ಪ ಅಂತಂದ್ರೆ ಆ ಸರಿಯಾಗಿ ಬರುವುದಿಲ್ಲ, ಎರಡು ಸಸಿ ಒಣಗಿಬಿಡ್ತಾವೆ, ಎರಡು ಒಣಗಿಬಿಡ್ತಾವೆ. ಅದಕ್ಕೆ 45 ಸೆಂಟಿಮೀಟ್ರ್ ಕಾಪಾಡಬೇಕು. ಉದಾಹರಣೆಗೆ ಜ್ವಾಳ ಇರಲಿ, ಕುಸುಬಿ ಇರಲಿ, ಸೂರ್ಯಪಾನ ಈಗ ನೋಡ್ರಿ, ಒಂದು ಸಾಲ್ನಂದ್ರೆ 120 ಸೆಂಟಿಮೀಟ್ರ್, 60 ಸೆಂಟಿಮೀಟ್ರ್ ಬದಲಿ ಒಂದು ಸಾಲ್ ಗ್ಯಾಪ್ ಮಾಡ್ಕೊಂಡ್ರೆ 120 ಸೆಂಟಿಮೀಟ್ರಿಗೆ ನಾವು ಏನಾದರೂ ಸೂರ್ಪಾನ ಬಿತ್ತಿದ್ದೀವಪ್ಪ ಅಂತಂದ್ರೆ ನಡು ಹರ್ಕೊಂತಿರ್ತೀವಿ, ಎಷ್ಟೇ ಕಡಿಮೆ ತೇವಾಂಶ ಇದ್ರೂ ಆ ಒಂದು ಬೆಳೆ ಬರಲಿಕ್ಕೆ ಸಾಧ್ಯತೆ. ಅದಕ್ಕೆ ಈ ಸಾಲದಿಂದ ಸಾಲಿಗೆ ಅಂತರ ಕಾಪಾಡೋದು, ಮೊಳಕೆ ಪ್ರಮಾಣ ನೋಡ್ಕೊಳ್ಳೋದು. ಮುಂದೆ ಈಗ ಅಕಸ್ಮಾತ್ ಈಗ ಬೆಳೆ ಚಲೋದ್ನಾಗ ನಾಟಿಗೆ ಬಂತಪ್ಪ ಅಂತಂದ್ರೆ ಗೊಬ್ಬರ ಹಾಕುವ ಹೊತ್ತಿನಾಗ ರಾಸಾಯನಿಕ ಗೊಬ್ಬರವನ್ನು ಒಣಬೇಸಾಯದಲ್ಲಿ ಮೊದಲು ಹಾಕುವುದು ಸ್ವಲ್ಪ ಸಮಂಜಸ ಅಲ್ಲ. ಯಾಕಂದ್ರೆ ಸಾಧ್ಯ ಆದಷ್ಟು ಸಾವಯವ ಗೊಬ್ಬರ ಹಾಕಬೇಕು. ರಾಸಾಯನಿಕ ಗೊಬ್ಬರ ಹಾಕಿಬಿಟ್ರೆ ಏನಾಗ್ಬಿಡ್ತದೆ, ಬೆಳೆ ಹುಲಸಾಗಿ ಬೆಳೆದು ಬಿಡ್ತದೆ. ಆ ಒಂದು ತೇವಾಂಶ ಅಕಸ್ಮಾತ್ ಕೊರತೆ ಆಯ್ತಪ್ಪ ಅಂತಂದ್ರೆ ಈಗ ರಾಸಾಯನಿಕ ಹಾಕದಂಥ ಭೂಮಿಗೆ ರಾಸಾಯನಿಕ ಹಾಕಲಾರ್ದಂಥ ಭೂಮಿಗೆ ಹೋಲಿಸ್ದೇವು ಅಂತಂದ್ರೆ ರಾಸಾಯನಿಕ ಹಾಕಲಾರ್ದಂಥ ಭೂಮಿ ಕಡಿಮೆ ತೇವಾಂಶದಲ್ಲಿ ಒಳ್ಳೆ ಬೆಳೆ ಬಿಡುತ್ತದೆ. ಅದೇ ರಾಸಾಯನಿಕ ಹಾಕಿದೆವಪ್ಪ ಅಂತಂದ್ರೆ ತೇವಾಂಶ ಕೊರತೆ ಆಯ್ತಪ್ಪ ಅಂತಂದ್ರೆ ಬೆಳೆ ಒಣಗಕ್ಕೆ ಚಾಲು ಆಗುತ್ತೆ. ಅದಕ್ಕೆ ಒಂದು ಬೆಳೆ ಸಂಖ್ಯೆ ಕಾಪಾಡ್ಕೊಳ್ಳೋದು, ಮುಂದಾದಂಥ ಏನು ಅದನ್ನು ಎಡೆ ಹೊಡೆಯದಿರ್ಬೋದು, ಕಸ ತೆಗೆದಿರ್ಬೋದು, ಅಥವಾ ಒಂದು ಪೋಷಕಾಂಶದ ನಿರ್ವಹಣೆ ಇರ್ಬೋದು, ಅದನ್ನು ಭಾಳ ಸೂಕ್ತವಾಗಿ ಮಾಡಬೇಕಾಗತ್ತೆ. ನೀರಾವರಿ ಮಾಡ್ದಂಗೆ ಒಣಬೇಸಾದಾಗ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅಲ್ಪ ಪ್ರಮಾಣದಾಗ ರಾಸಾಯನಿಕ ಉಪಯೋಗ ಮಾಡಿ ಹೆಚ್ಚಿನ ಪ್ರಮಾಣದಾಗ ನಾವು ಸಾವಯವನ ಉಪಯೋಗ ಮಾಡಿದೆವಪ್ಪ ಅಂತಂದ್ರೆ ಆ ಒಂದು ಭೂಮಿ ತೇವಾಂಶ ಹಿಡ್ಕೊಳ್ಳುವಂಥ ಶಕ್ತಿ ಜಾಸ್ತಿ ಮಾಡುತ್ತೆ, ಇದ್ದಂಥ ಬೆಳೆ ಹುಲಸಾಗಿ ಬೆಳೀತದೆ. ಭಾಳ ಸಂತೋಷ ಪ್ರೊಫೆಸರ್ ಪಿ ಎಸ್ ಪತ್ತಾರ್ ಅವರು. ಇವತ್ತು ನೋಡ್ರಿ, ಸಾವಯವ ಗೊಬ್ಬರ ಅಂದ್ರೆ ಅದು ಆಹಾರ, ಸಸಿಗೆ ಬೇಕಾದಂಥ ಆಹಾರ. ನಾವು ಊಟ ಮಾಡಿ ಔಷಧ ತಗೊಳ್ಳೋಣ, ಔಷಧ ಜಾಸ್ತಿ ಆಗಬಾರ್ದು ಊಟಕ್ಕಿಂತ. ಹಂಗೆ ನಮ್ಮ ರೈತ ಬಾಂಧವರು ಇದನ್ನೆಲ್ಲ ಲಕ್ಷ್ಯ ವಹಿಸ್ರಿ. ನೋಡ್ರಿ, ಹಿಂಗಾರು ಮತ್ತು ಈಗ ಬೇಸಿಗೆ ಹಂಗಾಮಿಗೆ ಹವಾಮಾನ ಪರಿಸ್ಥಿತಿ ಅವಲೋಕನ ಭಾಳ ಚೆನ್ನಾಗಿ ಮಾಡಿದ್ರಿ ಪ್ರೊಫೆಸರ್. ಯಾಕಂದ್ರೆ ಭಾಳ ಮಂದಿಗೆ ಈ ಮಾರುತಗಳು ಹೆಂಗೆ ಬರ್ತಾವು, ಆಮೇಲೆ ಈ ಹಿಂದೂ ಮಹಾಸಾಗರದಲ್ಲಿ ಆಗುವಂಥ ಬದಲಾವಣೆ ಏನಿದೆಯಲ್ಲ, ನೀರಿನ ಮೇಲ್ಮಟ್ಟದಲ್ಲಿ ಆಗುವಂಥ ಈ ತಾಪಮಾನ ಬದಲಾವಣೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳಿದ್ರಿ. ಅಂದರೆ ಈ ಸರಿ ನೀರಿನ ಮೇಲೆ ತಾಪಮಾನ ಅಷ್ಟು ಕಡಿಮೆ ಇದ್ದಿರೋದ್ರಿಂದ ಉತ್ತಮವಾಗಿ ಮಳೆ ಬಂತು ಅನ್ನೋದನ್ನು ಇದು ನಮಗೆ ಗೊತ್ತಾಯಿತು. ಅಂದರೆ ಇವೆಲ್ಲ ನಾವು ತಾಂತ್ರಿಕತೆಗಳನ್ನ ತಿಳ್ಕೊಂಡಾಗ ಮುಂದೆ ಆಗೋದನ್ನು ನಾವು ಊಹಿಸ್ಬೋದು, ಮತ್ತು ಅದನ್ನು ಮುಂದೆ ಹೆಂಗೆ ಆಗಬೇಕು ಅನ್ನೋದನ್ನು ಕೂಡ ನಾವು ನಿರ್ಧರಿಸ್ಬೋದು, ನಿರ್ವಹಣೆ ಮಾಡ್ಬೋದು. ಆ ನಿಟ್ಟಿನೊಳಗೆ ತಾವು ಹೇಳಿದಂಥ ಮಾತುಗಳು, ಹವಾಮಾನ ಪರಿಸ್ಥಿತಿ ಮತ್ತು ಬದಲಾವಣೆ ಯಾವ ರೀತಿ ಆಗ್ತಾ ಇದೆ, ಮತ್ತು ವಿಶೇಷವಾಗಿ ಕೃಷಿ ವಲಯಗಳೇನು, ಹಿಂಗಾರು ಬೆಳೆ ಉತ್ಪಾದನೆಗಳು, ಮುಂಗಾರು ಮಾರುತಗಳ ಪಾತ್ರ ಏನು, ಮತ್ತು ಸದ್ಯದ ಪರಿಸ್ಥಿತಿ 2024 ಹೆಂಗದೆ ಈ ಮಾಹಿತಿ, ಹಿಂಗಾರು ಬೆಳೆ ಉತ್ಪಾದನೆ ಹೆಚ್ಚಿಸಲಿಕ್ಕೆ ತೆಗೆದುಕೊಳ್ಳಬೇಕಂಥ ನಿರ್ವಹಣಾ ಕ್ರಮಗಳೇನು, ಇವನ್ನೆಲ್ಲ ಭಾಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ದಾರೆ. ನಮ್ಮ ರೈತ ಬಾಂಧವರು ಇದನ್ನು ಉಪಯೋಗ ಮಾಡಿಕೊಂಡು ಹಿಂಗಾರು ಬೆಳೆಯಲ್ಲಿ ಉತ್ತಮ ಬೆಳೆ ಬೆಳೀಲಿ, ಒಳ್ಳೆಯ ಒಂದು ವರಮಾನ ತೆಗೆದುಕೊಳ್ಳಿ, ಡಬಲಿಂದ ಇನ್ಕಮ್ ಅಂತೇ ನಮ್ಮದು ಪ್ರಧಾನಮಂತ್ರಿಗಳ ಆಸೆ ಇದೆ. ಮತ್ತು ಸಾಕಷ್ಟು ವಿಜ್ಞಾನಿಗಳು ಕೂಡ ಆ ನಿಟ್ಟಿನೊಳಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ರೈತ ಸಂಪರ್ಕ ಕೇಂದ್ರಗಳು ನಿಮ್ಗೆ ಮಾರ್ಗದರ್ಶಿ ಆಗ್ಯಾವ. ಸರ್ಕಾರ ನಿಮಗೆ ಟೊಂಕ ಕಟ್ಟಿ ನಿಮಗೆ ಸಹಾಯ ಮಾಡ್ತಾ ಇರಬೇಕಿದ್ರೆ ನೀವ್ಯಾಕೆ ಹಿಂದುಳಿತೀರಿ? ಹೆಚ್ಚಿನ ಮಾಹಿತಿ ತೆಗೆದುಕೊಂಡು ಕೃಷಿ ಸಾಕ್ಷರರಾಗಿ ಮೊದಲು ಎಲ್ಲವನ್ನು ಮಾಹಿತಿ ಮಾಡಿಕೊಂಡು ಯಶಸ್ವಿಯಾಗಿ ತಮ್ಮ ಕೃಷಿ ಬದುಕನ್ನು ಸಂಭ್ರಮಗೊಳಿಸಿ ಅಂತ ಆಸೆ ಮಾಡ್ತೀವಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಪಿ ಎಸ್ ಪತ್ತಾರವರೇ, ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ ಸರ್. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು? ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಹಿಂಗಾರು ಬೆಳೆ ಬೆಳೆಯುವಲ್ಲಿ ಹವಾಮಾನ ಸ್ಥಿತಿಗತಿಗಳ ಅವಲೋಕನ ಈ ಕುರಿತು ಇದುವರೆಗೂ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದ ತಜ್ಞರು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಪಿಎಸ್ ಪತ್ತಾರ್ ಅವರು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೊಳೀನ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಪೇಟೆ ಧಾರಣೆ ಗದಗ ಮಾರುಕಟ್ಟೆ ಪ್ರತಿ ಕ್ವಿಂಟಲ್ಗೆ ಕಡಲೆಕಾಳು ಅವರೇಜ್ ಇಡೀ 5469 7800 ರೂಪಾಯಿಗಳು, ಉದ್ದಿನಕಾಳು 1417 7059 ರೂಪಾಯಿಗಳು, ಧನಿಯಾ ಸ್ಥಳೀಯ 3569 4747 ರೂಪಾಯಿಗಳು, ಅಲಸಂದೆ ಕೌಪಿಯಾವೋಲ್ 1509 7319 ರೂಪಾಯಿಗಳು, ಕುಮಿನ್ ಸೀಡ್ ಇತರೆ 10269 ರೂಪಾಯಿಗಳು, ಎಳ್ಳು 5424 6244 ರೂಪಾಯಿಗಳು, ಹೆಸರುಕಾಳು 1749 8419 ರೂಪಾಯಿಗಳು, ಗೆಜ್ಜೆ ಶೇಂಗಾ 2555 7458 ರೂಪಾಯಿಗಳು, ಗುರೆಳ್ಳು 8158 ರೂಪಾಯಿಗಳು, ಹುರುಳಿಕಾಳು 4000 ರೂಪಾಯಿಗಳು, ಬಿಳಿ ಜೋಳ 1617 2619 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ 1900 2406 ರೂಪಾಯಿಗಳು, ಮಟಿಕೆ ಅಥವಾ ಮಡಿಕೆ ಕಾಳು 5077 6800 ರೂಪಾಯಿಗಳು, ನವಣೆ ಇತರೆ 1877 ರೂಪಾಯಿಗಳು, ಕುಸುಬೆ ಸಾಫ್ಟ್ ಫ್ಲವರ್ 4569 5052 ರೂಪಾಯಿಗಳು, ಸೂರ್ಯಕಾಂತಿ ಸೂರ್ಯಪಾನ 4469 6452 ರೂಪಾಯಿಗಳು, ತೊಗರಿ 4612 ರೂಪಾಯಿಗಳು, ಬಿಳಿ ಗೋಧಿ 1800 4526 ರೂಪಾಯಿಗಳು, ಸಿದ್ದಾಪುರ ಮಾರುಕಟ್ಟೆ ಅಡಿಕೆ ಬಿಳೆ ಗೋಟು 24969 27899 ರೂಪಾಯಿಗಳು, ಚಾಲಿ 31099 34099 ರೂಪಾಯಿಗಳು, ಕೋಕಾ 21909 24669 ರೂಪಾಯಿಗಳು, ರಾಶಿ 41099 45,899 ರೂಪಾಯಿಗಳು, ತಟ್ಟಿ ಬೆಟ್ಟೆ 25,789 ರೂಪಾಯಿಗಳು, ಕರಿಮೆಣಸು 61,469 ರೂಪಾಯಿಗಳು, ಹಳಿಯಾಳ ಮಾರುಕಟ್ಟೆ ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2,300 to 2,400 ರೂಪಾಯಿಗಳು, ಭತ್ತ ಸಾಧಾರಣ 2,100 to 2,420 ರೂಪಾಯಿಗಳು, ಹುಬ್ಬಳ್ಳಿ ಮಾರುಕಟ್ಟೆ ಅಲಸಂದೆ ಕಾಳು 3,289 to 8,352 ರೂಪಾಯಿಗಳು, ಕಡಲೆಕಾಳು ಜವಾರಿ ಸ್ಥಳೀಯ 5,010 to 7,918 ರೂಪಾಯಿಗಳು, ಕಡಲೆಕಾಳು ಇತರೆ 9,100 ರೂಪಾಯಿಗಳು, ಉದ್ದಿನಕಾಳು 1,300 to 7,831 ರೂಪಾಯಿಗಳು, ಒಣಮೆಣಸಿನಕಾಯಿ ಕಡ್ಡಿ 3,099 to 39,569 ರೂಪಾಯಿಗಳು, ಹೆಸರುಕಾಳು 1,860 to 7,470 ರೂಪಾಯಿಗಳು, ನೆಲಗಡಲೆ ಗೆಜ್ಜೆ ಶೇಂಗಾ 2,810 to 7,540 ರೂಪಾಯಿಗಳು, ಬಿಳಿ ಜೋಳ 1,510 to 3,130 ರೂಪಾಯಿಗಳು, ಮಡಿಕೆ ಕಾಳು 3,569 to 7,171 ರೂಪಾಯಿಗಳು, ಸಾಫ್ ಫ್ಲವರ್ ಕುಸುಬೆ 4,710 ರೂಪಾಯಿಗಳು, ಸೋಯಾಬೀನ್ 2,009 to 4,369 ರೂಪಾಯಿಗಳು, ಜವಾರಿ ಗೋಧಿ 2,052 to 3,611 ರೂಪಾಯಿಗಳು. ಇದು ಇಂದಿನ ಪೇಟೆ ಧಾರಣೆ. ಕೃಷಿ ರಂಗ ಪ್ರಸಾರ.